35 ನಿಮಿಷಕ್ಕೆ ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಸಮಯ 6:50. ನಮ್ಮ ರೈತ ಬಂಧುಗಳಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಶರೀರವನ್ನು ಆರೋಗ್ಯವಾಗಿ ಇಟ್ಟುಕೊಳ್ಳುವ ರೀತಿಯಲ್ಲಿಯೇ ಮನಸ್ಸನ್ನು ಕೂಡ ಸಂಸ್ಕಾರಗೊಳಿಸಬೇಕು. ಇಲ್ಲದಿದ್ದರೆ ಮಾನವ ಕುಲ ಶ್ರೇಯೋಭಿವೃದ್ಧಿ ಹೊಂದಿದೆ ಎಂದು ಹೇಳಲು ಬರುವುದಿಲ್ಲ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರಕಟಣೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಂಶೋಧನಾ ಸಂಸ್ಥೆ, ಬೆಂಗಳೂರು. ಆತ್ಮೀಯ ರೈತ ಬಂಧುಗಳಿಗೆ ನಮಸ್ಕಾರ. ಕಿಸಾನ್ ವಾಣಿಯ ಇಂದಿನ ಸಂಚಿಕೆಗೆ ತಮಗೆಲ್ಲ ಸ್ವಾಗತ. ಇಂದು ಹರಿಕೃಷ್ಣ ಕಾಮತ್ ಅವರ ಕೃಷಿಯ ಅನುಭವವನ್ನು ಕುರಿತ ಸಂದರ್ಶನವನ್ನು ಕೇಳೋಣ. ಶ್ರೋತೃಗಳೇ, ಈಗ ನಮ್ಮ ಜೊತೆ ಇದ್ದಾರೆ ಹರಿಕೃಷ್ಣ ಕಾಮತ್ ಅವರು. ಮುಖ್ಯವಾಗಿ ಬೇರೆ ಬೇರೆ ರೀತಿಯ ಉತ್ಪನ್ನಗಳನ್ನು ಅವರು ಮಾಡಿಕೊಂಡು ಬಂದಿದ್ದಾರೆ. ತರಕಾರಿ ಕೃಷಿ ಇರಬಹುದು, ಗೆಡ್ಡೆ ಗೆಣಸುಗಳಿರಬಹುದು, ಹಾಗೆಯೇ ಮೊಲ ಆಡು ಸಾಕಾಣಿಕೆ ಜೊತೆಗೆ ಗೋ ಉತ್ಪನ್ನಗಳಿಂದ ಅವರ ಕೃಷಿಯನ್ನು ಕೂಡ ಮಾಡ್ತಾ ಇದ್ದಾರೆ. ಸಾವಯವ ಕೃಷಿಕರು. ಅವರ ಎಲ್ಲ ಕೃಷಿ ಬದುಕಿನ ಅನುಭವವನ್ನು ಅವರ ಜೊತೆ ನಾವು ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಹರಿಕೃಷ್ಣ ಕಾಮತ್ರಿ. ನಮಸ್ಕಾರ. ನೀವು ಏನೆಲ್ಲ ಕೃಷಿಯನ್ನು ಮಾಡ್ತೀರಿ? ನಮ್ಮಲ್ಲಿ ಮುಖ್ಯವಾಗಿ ತೋಟಗಾರಿಕಾ ಕೃಷಿಯಾಗಿ ರಬ್ಬರ್ ಇದೆ, ಅಡಿಕೆ, ತೆಂಗು, ಕಾಳುಮೆಣಸು, ಗೇರು ಈ ಥರ ಇದೆ. ಅದಲ್ಲದೆ ಕೃಷಿಯಲ್ಲಿ ಇನ್ನೊಂದು ಅಂದರೆ ತರಕಾರಿಯನ್ನು ನಾನು ಮುಖ್ಯವಾಗಿ ಬೆಳೆಯುವವನು. ಅದಲ್ಲದೆ ಪೂರಕವಾಗಿ ದನ ಸಾಕಾಣಿಕೆ, ಆಡು ಸಾಕಾಣಿಕೆ, ಮೊಲ ಸಾಕಾಣಿಕೆ, ಮೀನು ಸಾಕಾಣಿಕೆ ಇವುಗಳನ್ನೆಲ್ಲವನ್ನು ಜೋಡಿಸಿಕೊಂಡು ನನ್ನ ಕೃಷಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇನೆ. ಸುಮಾರು ಎಷ್ಟು ಜಾಗದಲ್ಲಿ ಈ ಕೃಷಿ ಇದೆ ಸರ್? ನಮ್ಮದು ಒಟ್ಟು 5 ಎಕರೆ ವಿಸ್ತೀರ್ಣ ಇರುವಂಥ ಜಾಗ ಅದು. ಅದರಲ್ಲಿ ಎಲ್ಲ ಬೆಳೆಗಳನ್ನು ಕೂಡ ಬೆಳೆಸ್ತೀವಿ. ಹೌದು ಹೌದು. ಈಗ ತೋಟಗಾರಿಕಾ ಬೆಳೆಗಳನ್ನು ಬಿಟ್ಟು ನಾವು ಉಳಿದ ಬಗ್ಗೆ ಮಾತಾಡುವುದಿದ್ದರೆ, ಮುಖ್ಯವಾಗಿ ನೀವು ತರಕಾರಿಗಳನ್ನು ಮಾಡ್ತೀರಿ ಅಂತ ಹೇಳಿ, ಈ ತರಕಾರಿಗಳನ್ನು ವರ್ಷವಿಡೀ ಮಾಡ್ತೀರೋ? ಯಾವ್ಯಾವ ತರಕಾರಿಗಳನ್ನು ಮಾಡ್ತಾ ಇದ್ದೀರಿ, ಹೇಗೆ ಮಾಡ್ತೀರಿ ಸರ್? ತರಕಾರಿ ನಾನು ವರ್ಷ ಪೂರ್ತಿ ಮಾಡ್ತೇನೆ. ಸುಮಾರು 1 ವರ್ಷದಲ್ಲಿ 100+ ವಿಧದ ತರಕಾರಿಯನ್ನು ನಾನು ಬೆಳೀತೇನೆ. ಹೆಚ್ಚಿನ ತರಕಾರಿಗಳನ್ನು ನನ್ನ ವೈಯಕ್ತಿಕ ಉಪಯೋಗಕ್ಕೆ ಮತ್ತು ನನ್ನ ಸ್ನೇಹಿತರ ಬಳಕೆಗಾಗಿ ಮಾತ್ರ ನಾನು ಇದು ಮಾಡುವಂಥದ್ದು. ಕೆಲವೊಂದು ತರಕಾರಿಗಳನ್ನು ಮಾರುಕಟ್ಟೆ ದೃಷ್ಟಿಯಿಂದ ಸಹ ನಾನು ಬೆಳೀತೇನೆ. ನನ್ನ ವೈಯಕ್ತಿಕ ನಾನು ಬೆಳೆಯುವಂಥದ್ದು ಅಂತೇಳಿದರೆ ಕರ್ಜಿಕಾಯಿ ಇರ್ಬೋದು, ಮಾಡಹಾಗಲ, ಅನಂತರ ಬಳ್ಳಿ ಬದನೆ, ಈ ಥರ ರೇರ್ ವೆರೈಟಿ ಇರುವಂಥದ್ದು ಕಾನಕಲ್ಲಟೆ, ಇಂಥ ತರಕಾರಿಗಳನ್ನು ಬೆಳೆಯೋದು ಅಂತ ನನಗೊಂದು ಖುಷಿ. ಅದಲ್ಲದೆ ಒಂದಷ್ಟು ಗೆಡ್ಡೆಗಳನ್ನು ಬೆಳೀತೇನೆ. ಸುಮಾರು 64 ವಿಧದ ಗೆಡ್ಡೆಗಳು ನಮ್ಮ ತೋಟದಲ್ಲಿ ಇದ್ದಾವೆ. ಸೊ ಅದು ಅವುಗಳಲ್ಲಿ ಸಹ ಹಾಗೇ ನನ್ನ ವೈಯಕ್ತಿಕ ಖರ್ಚಿಗಾಗಿ ನಾನು ಬೆಳೆಯುವಂಥದ್ದು ಅಂದರೆ ಪ್ರಮಾಣ ಕಡಿಮೆ ಇರುವಂಥದ್ದು. ಕೆಲವೊಂದೇನೇನು ಅಂತೇಳಿ ಮಾರುಕಟ್ಟೆ ದೃಷ್ಟಿಯಿಂದ ಸಹ ಬೆಳೀತೇನೆ ಅದನ್ನು. ಈಗ ವೈಯಕ್ತಿಕವಾಗಿ ಯಾವ್ಯಾವ ಗೆಡ್ಡೆಗಳನ್ನೆಲ್ಲ ಬೆಳೆಸ್ತೀವಿ? ವೈಯಕ್ತಿಕ ನಮ್ಮ ಇದಕ್ಕೆ ಕೆಸುವಿನ ವೆರೈಟಿಗಳನ್ನೆಲ್ಲ ನಾವು ವೈಯಕ್ತಿಕ ಇದಕ್ಕಾಗಿ ನಾವು ಬೆಳೆಯುವಂಥದ್ದು. ಅದರಲ್ಲಿ ಮಾರುಕಟ್ಟೆ ಮಾಡಲಿಕ್ಕೆ ನಮಗೆ ಆಗೋದಿಲ್ಲ ಅದರಿಂದ. ಮತ್ತು ಬಳ್ಳಿ ಬಟಾಟೆ ಅವುಗಳಂತೂ ನಾವು ಇಷ್ಟರವರೆಗೆ ಮಾರುಕಟ್ಟೆಗೆ ಅಂತ ಬೆಳೆಯಲಿಲ್ಲ, ನಮ್ಮ ವೈಯಕ್ತಿಕ ಇದಕ್ಕೆ ಮಾಡ್ತಾ ಇದ್ದೇವೆ. ಹಾಲು ಗೆಣಸು, ತುಪ್ಪ ಗೆಣಸು ಇವುಗಳನ್ನೆಲ್ಲ ಇಲ್ಲಿ ಮಂಗಳೂರಲ್ಲಿ ಮಾರುಕಟ್ಟೆ ಮಾಡಲಿಕ್ಕೆ ನಮಗೆ ಅಷ್ಟು ಸುಲಭ ಆಗೋದಿಲ್ಲ, ಅಂದರೆ ಗ್ರಾಹಕರ ಬೇಡಿಕೆ ಇರುವುದಿಲ್ಲ ಅದಕ್ಕೆ. ಹಾಗಾಗಿ ನಾವು ವೈಯಕ್ತಿಕವಾಗಿ ಬೆಳೀತಾ ಇದ್ದೇವೆ. ನೀವು ಮಾರಾಟಕ್ಕಾಗಿ ಮಾಡುವಂತಹ ಗೆಡ್ಡೆ ಗೆಣಸುಗಳು ಯಾವುದೆಲ್ಲ? ಮಾರಾಟಕ್ಕೆ ನಾವು ಅರಶಿನ ಬೆಳಿತೇವೆ ಸರ್, ಸುವರ್ಣಗಡ್ಡೆ ಬೆಳಿತೇವೆ, ಆರೋರೂಟ್ ಕೂವೆ ಅಂತ ಕರಿತೇವೆ ಅದನ್ನು ಮಾಡ್ತೇವೆ. ಈಗ ಆರೋರೂಟ್ ಇವುಗಳನ್ನು ಏನು ಮಾಡ್ತೇವೆ ಅಂತೇಳಿದ್ರೆ ಪೌಡ್ರ್ ಮಾಡಿ ಪೌಡ್ರನ್ನೇ ಅದು ಜನರಿಗೆ ತಲುಪಿಸುವಂಥ ವ್ಯವಸ್ಥೆ ಮಾಡ್ತೇವೆ. ಅದೇ ರೀತಿ ಅರಶಿನ ಸಹ ಹಾಗೆಯೇ, ಅರಶಿನ ಪೌಡ್ರ್ ಮಾಡಿ ನಾವು ಮಾರುಕಟ್ಟೆಗೆ ಕೊಡುವಂಥದ್ದು ಜಾಸ್ತಿ. ಸರಿ, ಈಗ ಮುಖ್ಯವಾಗಿ ನಾವು ಮಾತಾಡೋದಿದ್ರೆ ಮಳೆಗಾಲದಲ್ಲಿ ಬೆಳೆಸಬಹುದಾದಂಥ ತರಕಾರಿಗಳು ಯಾವುದಿಲ್ಲ? ಮಳೆಗಾಲದಲ್ಲಿ ಬೆಂಡೆಕಾಯಿ, ಅಲಸಂಡೆ, ಹೀರೆಕಾಯಿ, ಪಡವಲ, ಕುಂಬಳ, ಸೊರೆ, ಹೀಗೆ ಎಲ್ಲವನ್ನೂ ಸಹ ಬೆಳೀಲಿಕ್ಕೆ ಸಾಧ್ಯ ಇದೆ ಸರ್, ಇಲ್ಲ ಅಂತ ಇಲ್ಲ. ಈಗ ಇದಕ್ಕೆ ನೀವು ಕೊಡುವಂತಹ ಗೊಬ್ಬರ ದ ವ್ಯವಸ್ಥೆಯ ಬಗ್ಗೆ ಹೇಳುದಿದ್ರೆ, ಮಳೆಗಾಲದಲ್ಲಿ ಕೊಡುವ ಬೆಳೆಯುವ ತರಕಾರಿಗೆ, ಬೇಸಿಗೆಯಲ್ಲಿ ಬೆಳೆಯುವ ತರಕಾರಿಗೆ ಮತ್ತೆ ಚಳಿಗಾಲದಲ್ಲಿ ಬೆಳೆಸುವ ತರಕಾರಿಗಳಿಗೆ ಕೊಡುವಂತ ಗೊಬ್ಬರದಲ್ಲಿ ವ್ಯತ್ಯಾಸ ಇದೆಯಾ? ಹಾಗೆ ಏನಿಲ್ಲ ಸರ್, ನಾವು ಕೊಡುವಂಥ ಗೊಬ್ಬರದಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ. ಮಳೆಗಾಲ, ಚಳಿಗಾಲ ಮತ್ತು ಬೇಸಿಗೆಕಾಲಕ್ಕೆ ಗೊಬ್ಬರದಲ್ಲಿ ವ್ಯತ್ಯಾಸ ಇರೋದಿಲ್ಲ. ಆದರೆ ತರಕಾರಿಗಳಿಗೆ ಕೊಡುವಂಥ ಇದರಲ್ಲಿ ವ್ಯತ್ಯಾಸ ಇರ್ತದೆ. ಅಂದರೆ ಈಗ ಸೊಪ್ಪು ತರಕಾರಿ ಕೊಡುವ ಗೊಬ್ಬರ ವ್ಯತ್ಯಾಸ ಇರ್ತದೆ, ಗೆಡ್ಡೆ ತರಕಾರಿಗಳು ಕೊಡುವಂಥ ಗೊಬ್ಬರ ವ್ಯತ್ಯಾಸ ಇದೆ, ಹಾಗೆ ಆ ಥರದ ವ್ಯತ್ಯಾಸ ಇದೆ. ಆದರೆ ಈ ಥರದ ವ್ಯತ್ಯಾಸಗಳು ನಾನು ಇಲ್ಲ ಅಂತ ಹೇಳಿದ್ರೆ, ಯಾವ ಕಾಲದಲ್ಲಾದರೂ ಕೂಡ ಒಂದೇ ಥರ ಒಂದೇ ಥರ, ಆದರೆ ನೀರಿನಲ್ಲಿ ಕೊಡುವ ನೀರಿನ ಪ್ರಮಾಣ ಮಾತ್ರ ಹೆಚ್ಚು ಕಡಿಮೆ ಇರ್ತದೆ. ಹೌದು, ಈ ಎಲ್ಲ ತರಕಾರಿ ಮತ್ತು ಗೆಡೆಗೆಣಸುಗಳು ಕೂಡ ಬೇಸಿಗೆಗಾಲದಲ್ಲಿ ಹೆಚ್ಚು ನೀರನ್ನು ಬೇಡ್ತವ? ಹೇಗೆ ಗೆಡ್ಡೆ ಗೆಣಸುಗಳನ್ನು ನಾವು ಬೆಳೆಸೋದು ಯಾವಾಗ ಅಂತ ಹೇಳಿದ್ರೆ, ಈ ಯುಗಾದಿಯ ನಂತರ ನಮ್ಮ ಬಿಸುವಿನ ಆಸ್ಪಾಸಿ ನಾವು ನಾಟಿ ಮಾಡುವಂಥದ್ದು. ಸಾಮಾನ್ಯ ಡಿಸೆಂಬರ್ ಇದಕ್ಕೆ ಷಷ್ಠಿ ಇದಕ್ಕೆ ಆಸ್ಪಾಸಿಗಾಗುವಾಗ ಅದು ಕೊಯ್ಲಿಗೆ ಬರ್ತದೆ, ನಾನು ಮಾಡ್ತೇವೆ. ಸೊ ಅದಕ್ಕೆ ನೀರು ನಾವು ಕೊಡುವಂಥದ್ದು ಅಂತಿಲ್ಲ, ಮಳೆ ಆಧಾರಿತವಾಗಿ ನಾನು ಬೆಳೀತಾ ಇರುವಂತ. ಇನ್ನು ತರಕಾರಿಯ ವಿಚಾರಕ್ಕೆ ಬಂದಾಗ, ಕೆಲವೊಂದು ತರಕಾರಿಗಳನ್ನು ನಾವು ಬೇಸಿಗೆಗಾಲದಲ್ಲಿ ಬೆಳೆಯುವಾಗ ಅದಕ್ಕೆ ನೀರಿನ ಪ್ರಮಾಣ ಜಾಸ್ತಿ ಬೇಕಾಗ್ತದೆ. ಅದು ನಾವೇನು ಮಾಡ್ತೇವೆ ಅಂತ ಹೇಳಿದ್ರೆ, ಹೆಚ್ಚು ಕಡಿಮೆ ಮಾರ್ಚ್ ತಿಂಗಳಾಗುವಾಗ ನಮ್ಮ ತರಕಾರಿಯ ಇದನ್ನು ಪ್ರಮಾಣವನ್ನು ಕಡಿಮೆ ಮಾಡಿಕೊಳ್ತೇವೆ. ಯಾಕಂದರೆ ಮತ್ತೆ ಬಿಸಿಲಿನ ತಾಪಕ್ಕೆ ಇದನ್ನು ಇದು ಮಾಡಲಿಕ್ಕೆ ಒಳ್ಳಿಕ್ಕಾಗಲ್ಲ. ಅದಕ್ಕಾಗಿ ನಾವೇನು ಮಾಡ್ತೇವೆ ಅಂತೇಳಿದ್ರೆ, ಮಾರ್ಚ್ ತಿಂಗಳಿಗಾಗುವ ನಮ್ಮ ತರಕಾರಿ ಹೆಚ್ಚಿನ ಪ್ರಮಾಣವನ್ನು ಕಡಿಮೆ ಮಾಡ್ತೇವೆ, ಮನೆ ಖರ್ಚಿಗಾಗಿ ಮತ್ತು ಒಂದಷ್ಟು ತರಕಾರಿಗಳನ್ನು ನಾವು ಮಾರುಕಟ್ಟೆ ದೃಷ್ಟಿಯಿಂದ ಮಾತ್ರ ನಾವು ಬೆಳಿತೇವೆ. ಸರ್, ನೀವು ಕೊಡುವಂಥ ಗೊಬ್ಬರಗಳು ಏನಿಲ್ಲ? ನಾನು ಪ್ರಥಮವಾಗಿ ಹೇಳಿರುವಂತೆ ದನ ಸಾಕಾಣಿಕೆ ಇದೆ, ಆಡು ಸಾಕಾಣಿಕೆ ಇದೆ, ಮೊಲ ಸಾಕಾಣಿಕೆ ಇದೆ, ಮೀನು. ಇವುಗಳನ್ನೆಲ್ಲವನ್ನ ಮಿಶ್ರ ಆದಾಗ ಒಂದು ಅದು ಕಾಂಪೌಂಡ್ ಗೊಬ್ಬರ ಆಗ್ತದೆ ಅಂತ ನನ್ನ ಒಂದು ನಂಬಿಕೆ. ಸೊ ಇವುಗಳನ್ನು ಇಷ್ಟನ್ನೇ ಕೊಟ್ಟು ನಾವು ಇದು ಮಾಡಿರುವಂಥದ್ದು. ಇದರ ಜೊತೆಗೆ ಹಸಿರೆಲೆಯನ್ನು ಕೊಡ್ತೇವೆ ನಾವು. ಹಸಿರೆಲೆ ಹೊರಗಿಂದ ತಂದು ಅದಕ್ಕೆ ಅದನ್ನು ಸಹ ಮಲ್ಚಿಂಗ್ ಮಾಡಿ ಕೊಡ್ತಾ ಇದ್ದೀರಿ. ನೀವು ಈ ರಾಸಾಯನಿಕ ಗೊಬ್ಬರಗಳನ್ನು ಬಳಸ್ತಾ ಇಲ್ಲ ಅಂತ ಹೇಳಿದ್ರೆ, ಸಾವಯವ ಗೊಬ್ಬರಗಳು ನಿಮಗೆ ಬೇಕಾದಷ್ಟು ಇಲ್ಲಿ ಸಿಗ್ತವೆ ಅಥವಾ ಹೊರಗಿಂದ ತರಿಸ್ತೀರಾ? ಸರ್, ಅದೇ ಈಗ ಸಾವಯವ ಗೊಬ್ಬರ ಅಂತ ಹೇಳುವಾಗ ಅದು ನಮ್ಮ ತೋಟದಲ್ಲಿ ತಯಾರಾದರೆ ಮಾತ್ರ ಅದು ಸಾವಯವ ಗೊಬ್ಬರ ಸರ್. ಹೊರಗಿನಿಂದ ಇವತ್ತೇನು ಅಂತ ಹೇಳಿದರೆ, ಬೇಕಾದಷ್ಟು ಬೇರೆ ಬೇರೆ ಕಂಪನಿಗಳ ಬ್ರ್ಯಾಂಡೆಡ್ ಇವುಗಳಲ್ಲಿ ಸಾವಯವ ಹೆಸರಿನಲ್ಲಿ ಲಭ್ಯ ಇದೆ. ಆ ಥರದ ಗೊಬ್ಬರಗಳನ್ನು ಉಪಯೋಗ ಮಾಡಿ ನಾವು ಬೆಳೆಯುವಂಥದ್ದು ಯಾವತ್ತಿಗೆ ಸಾವಯವ ಆಗೋದಿಲ್ಲ ಅಂತ ಹೇಳುವಂಥ ನಂಬಿಕೆ ನನ್ನದು. ನನಗೆ ಬೇಕಾದಷ್ಟು ಗೊಬ್ಬರ ನನ್ನಲ್ಲಿ ಜಾಸ್ತಿ ಇದೆ. ಸಮಸ್ಯೆ ಈ ಆಡು ಎಷ್ಟು ಸಾಕ್ತಾ ಇದ್ದೀರಿ? ಒಂದು 7 ಸಂಖ್ಯೆ ಇದೆ ಸರ್ ಈಗ. ಆಡು, ಮೊಲ? ಮೊಲ ಒಂದು 15 ಸಂಖ್ಯೆ ಇದೆ. ಇದೆಲ್ಲವನ್ನು ಸಾಕುವಂತ ವ್ಯವಸ್ಥೆ ಹೇಗೆ ನಿಮ್ದು? ವ್ಯವಸ್ಥೆ ಅಂತ ಹೇಳಿದ್ರೆ, ನಮ್ಮನೆಯಲ್ಲಿ ನಾವು 5 ಜನ ಸದಸ್ಯರಿದ್ದೇವೆ. ಎಲ್ಲರೂ ಸಹ ಒಬ್ಬರು ಒಂದೊಂದನ್ನು ಹವ್ಯಾಸವಾಗಿ ಮಾಡ್ತಾ ಇದ್ದೇವೆ. ನಾವು ನಮ್ಮ ಕೆಲಸ ಅಂತ ಹೇಳುವಂಥದ್ದು ಯಾವುದನ್ನು ಮಾಡ್ತಾ ಇಲ್ಲ, ಅದು ಅವರವರ ಹವ್ಯಾಸ. ಅವರವರು ಬೆಳಿಗ್ಗೆ ಎದ್ದು ಅವರವರ ಕೆಲಸಗಳನ್ನು ಅವರವರು ಮಾಡ್ತಾ ಇದ್ದಾರೆ, ಹಾಗಾಗಿ ಅದು ನಡೀತಾ ಉಂಟು ಸರ್. ನಡೀತಾ ಉಂಟು. ಈ ಆಡು ಮತ್ತು ಮೊಲ ಸಾಕಾಣಿಕೆಗೆ ವಿಶೇಷವಾದಂತಹ ಗಮನ ಕೊಡಬೇಕಾಗ್ತದೆ ಹೇಗೆ? ಆಡು ನಾನು ಮೊದಲಿಗೆ ದೊಡ್ಡ ಹೈಬ್ರಿಡ್ ವೆರೈಟಿಗಳನ್ನು ಸಾಕಲಿಕ್ಕೆ ಸ್ಟಾರ್ಟ್ ಮಾಡಿದ್ದು. ಆಗ ನನಗೆ ಡಾಕ್ಟರ್ ನಮ್ಮ ಮನೆ ಪದೇ ಪದೇ ಬರುವಂಥದ್ದು, ಅದಕ್ಕೆ ಇಂಜೆಕ್ಷನ್ ಕೊಡುವಂಥದ್ದು, ಇಂಥೆಲ್ಲ ಸಮಸ್ಯೆ ಇತ್ತು. ಸೊ ಅನಂತರ ಸ್ವಲ್ಪ ತಿಳಿದವರು ನನಗೆ ಹೇಳಿದ ಪ್ರಕಾರ ನಾನು ನಾಟಿ ಇದಕ್ಕೆ ಬಂದೆ. ಸೊ ನನಗೆ ಆನಂತರ ಡಾಕ್ಟರ್ ಅವಶ್ಯಕತೆ ಬೀಳ್ತಾ ಇಲ್ಲ, ನನಗೆ ಏನಾದರೂ ಇದು ಮೇಂಟೆನೆನ್ಸ್ ಅಂತ ಹೇಳುವಂಥದ್ದು ಏನು ಬರ್ತಾ ಇಲ್ಲ. ನನಗೆ ಕೊಡ್ತಾ ಇರುವಂಥದ್ದು ಬರೀ ಹಸಿರೆಳೆ ಆಹಾರ ಮಾತ್ರ ಕೊಡ್ತಾ ಇರು, ಮತ್ತು ನೀರು ಕುಡಿಲಿಕ್ಕೆ ಬೇಕಿದ್ರೆ. ಇಷ್ಟರಲ್ಲೇ ನಡೀತಾ ಉಂಟು. ಒಳ್ಳೆಯ ಆರೋಗ್ಯವಂತವಾದಂಥ ಆಡು ಮತ್ತು ಮೊಲಗಳು ನಮ್ಮ ಹೇಳಿದ್ರೆ ಊರಿನ ಆಡುಗಳನ್ನೇ ಸಾಕ. ಹೌದು. ಈಗ ಈ ಆಡು ಸಾಕಾಣಿಕೆಯಿಂದ ಆಗುವಂತಹ ಉಪಯೋಗಗಳೇನು? ನಾವು ಮುಖ್ಯವಾಗಿ ಗೊಬ್ಬರಕ್ಕಾಗಿ ಮಾತ್ರ ಸಾಕ್ತಾ ಇದ್ದೇವೆ. ಮಾರಾಟ ದೃಷ್ಟಿಯಿಂದ ನಾವು ಸಾಕ್ತಾನೇ ಇಲ್ಲ. ಅವುಗಳು ಮರ್ಯ ಹಾಕಿದ ಕೂಡಲೇ ನಾವು ಯಾರಿಗಾದರೂ ನಮ್ಮ ರೈತರಿಗೆ ಉಚಿತವಾಗಿ ಕೊಡುವಂಥದ್ದು. ನಾವು ಅದನ್ನು ಮಾರಾಟ ಅಂತೇಳಿ ಇಷ್ಟುವರೆಗೆ ಅದನ್ನು ಇಟ್ಕೊಳ್ಳಲಿಲ್ಲ. ಅದು ದನ ಇರಲಿ ಮೊಲ ಇರಲಿ. ಈಗ ಆಡಿನ ಹಾಲನ್ನು ಇಂಥದ್ದನ್ನು ಏನಾದರೂ ಮಾಡಿ ಮಾರಾಟ ಮಾಡಿದ ವ್ಯವಸ್ಥೆಗಳು ಇಲ್ಲ ಸರ್? ಇಲ್ಲ ಇಲ್ಲ ಇಲ್ಲ. ಯಾಕಂದರೆ ಆಡಿನ ಹಾಲಿಗೂ ಕೂಡ ತುಂಬ ಬೇಡಿಕೆ ಇದೆ. ಅದು ದೊಡ್ಡ ಪ್ರಮಾಣದಲ್ಲಿ ನಾವು ಫಾರ್ಮಿಂಗ್ ಮಾಡಿದಾಗುತ್ತದೆ. 4-5 ಆಡುಗಳಿಂದ ನಮಗೆ ಬರುವಂಥ ಹಾಲು ಸಾಕಾಗೋದಿಲ್ಲ ಒಂದು. ಮತ್ತು ಆ ಹಾಲು ಈ ನಾಟಿ ಇವುಗಳಲ್ಲಿ ಏನು ಅಂತೇಳಿ ಸಿಕ್ಕುವಂಥ ಹಾಲಿನ ಪ್ರಮಾಣ ಅದರ ಕರುವಿಗೆ ಬೇಕಾಗ್ತದೆ. ಹಾಗಾಗಿ ಇದಕ್ಕೆ ಹೋಗಲಿಲ್ಲ. ಎಕ್ಸಸ್ ಹಾಲು ಕೆಲವು ಸಲ ಸಿಗ್ತದೆ, ಅದನ್ನು ಉಪಯೋಗ ಮಾಡೋದು ಉಂಟು ಸರ್. ಅಂದರೆ ಕರು ಕುಡ್ದಾಗಿ ಉಳಿದಂಥ ಹಾಲನ್ನು ಕರಿತೇವೆ ನಾವು, ಯಾಕಂದರೆ ಅದಕ್ಕೆ ಯಾವುದೇ ತೊಂದರೆ ಆಗಬಾರ್ದು. ಈಗ ದನದಲ್ಲಿ ನೀವು ಹೈಬ್ರಿಡ್ ದನಗಳನ್ನು ಸಾಕ್ತಾ ಇದ್ದೀರಾ? ಯಾವ್ಯಾವ್ದನ್ನು? ಇಲ್ಲ, ನಮ್ಮಲ್ಲಿ ಎಲ್ಲವೂ ಸಹ ಮಲೆನಾಡು ಗಿಡ್ಡವೇ ಇರುವಂಥದ್ದು. ಮಲೆನಾಡು ಗಿಡ್ಡ ನಮ್ಮ ಇಲ್ಲಿಗೆ ಹೊಂದಿಕೊಂಡು ಹೋಗುವಂತಹ ದನಗಳ ಹೇಗೆ? ಮೊದಲಿನಿಂದಲೂ ಈ ಪರಿಸರದಲ್ಲೇ ಹುಟ್ಟಿ ಬೆಳೆದಿರುವಂಥ ದನಗಳು ಅವುಗಳು. ಹಾಗಾಗಿ ಅವುಗಳಿಗೆ ರೋಗ ಹೇಳುವಂಥದ್ದು ಏನು ಸಮಸ್ಯೆ ಬರ್ತಾ ಇಲ್ಲ ಸರ್. ಅವುಗಳು ಇಲ್ಲಿ ಈ ಪರಿಸರಕ್ಕೆ ಹೊಂದಿಕೊಂಡು ಆರೋಗ್ಯವಂತವಾಗಿ ಬೆಳೀತದೆ. ನಾನು ಅದಕ್ಕೆ ಸಹ ಹಿಂಡಿ ಈ ಥರದ್ದು ಬೇರೆ ಇದು ಕೊಡ್ತಾ ಇಲ್ಲ. ಹಸಿರೆಲೆ ಹುಲ್ಲು ಮತ್ತು ಕಡಿಮೆ ಆದರೆ ನಮ್ಮ ತೋಟದಲ್ಲಿ ಸಿಗುವಂಥ ಹಾಳೆ ಇರ್ಬೋದು, ಸೋಗೆ, ಇಂಥವುಗಳನ್ನು ಕೊಡ್ತೇನೆ. ಒಣ ಹುಲ್ಲು ಕೂಡ ಇಲ್ಲ. ಒಣ ಹುಲ್ಲು ಸಹ ನಾವು ಬಳಕೆ ಮಾಡೋದು ತುಂಬ ಕಡಿಮೆ. ಅಂದರೆ ನನ್ನ ಮಿತ್ರರೊಬ್ಬರಲ್ಲಿ ಸ್ವಲ್ಪ ಸಾವಯವದಲ್ಲಿ ಬೆಳೆದಂಥ ಇದು ಸಿಗುತ್ತೆ, ಅದು ಎಷ್ಟು ಅಂತ ಹೇಳಿದರೆ ಒಂದು 500 ಸೂಡಿ, ಅದು ಒಂದು ವರ್ಷಕ್ಕೆ ನನಗೆ ಸಾಕಾಗುವಂಥ ನಾನು ಇದು ಮಾಡಿಕೊಳ್ಳುವಂಥದ್ದು ಅಷ್ಟೇ ಸರ್. ಇದರ ಹಾಲನ್ನು ನೀವು ಮಾರಾಟ ಮಾಡ್ತೀರಾ? ಇಲ್ಲ ಸರ್, ಅದು ನಮ್ಮಲ್ಲಿ ಈಗ 11 ದನಗಳಿದ್ದಾವೆ, ಆದರೂ ಸಹ ಮಾರಾಟ ಮಾಡುವಷ್ಟು ಹಾಲು ನಮ್ಮಲ್ಲಿ ಸಿಗ್ತಾ ಇಲ್ಲ. ಮತ್ತು ಕರುಗಳಿಗೆ ಜಾಸ್ತಿ ಕೊಡ್ತೇವೆ, ಪ್ರೀತಿ ಇರ್ತದೆ. ಮತ್ತು ಸ್ವಲ್ಪ ಪ್ರಮಾಣದಲ್ಲಿ ತುಪ್ಪ ಮನೆಯಲ್ಲಿ ಇದಾಗ್ತಾ ಇರ್ತದೆ ಉತ್ಪತ್ತಿ ಆಗುತ್ತೆ. ಅದು ಮನೆಗೆ ಬೇಕಾಗಿರೋ, ಹೌದು ಮನೆಗೆ ಬೇಕಾಗ್ತದೆ. ಸ್ವಲ್ಪ ಪ್ರಮಾಣದಲ್ಲಿ ಅದನ್ನು ಮಾರುಕಟ್ಟೆ ಮಾಡ್ತೇನೆ. ಮಾರುಕಟ್ಟೆ ಮಾಡಿ ಈಗ ಇದೆಲ್ಲ ನೀವು ಮುಖ್ಯವಾಗಿ ಮಾಡ್ತಾ ಇರುವಂತಹದ್ದು ಕೃಷಿಗೆ ಪೂರಕವಾಗಿ ಅಲ್ವಾ? ಹೌದು. ಈಗ ನಾವು ಕೃಷಿಯ ಬಗ್ಗೆ ಮತ್ತೆ ಬರುದಿದ್ರೆ, ಸಾಮಾನ್ಯವಾಗಿ ನಮ್ಮ ದಕ್ಷಿಣ ಕನ್ನಡದಲ್ಲಿ ಬೆಳೆಯದ ಯಾವ ತರಕಾರಿಗಳನ್ನೆಲ್ಲ ನೀವು ಬೆಳೆಸ್ತೀರಿ? ಸಾಮಾನ್ಯ ಕ್ಯಾಬೇಜ್, ಕ್ಯಾರೆಟ್, ಕ್ವಾಲಿಫ್ಲವರ್ ಇರ್ಬೋದು, ಕ್ಯಾಪ್ಸಿಕಮ್ ಇರ್ಬೋದು, ಟೊಮೆಟೊ, ಮೂಲಂಗಿ, ಈ ಥರದ ಇವುಗಳನ್ನು ಬೆಳಿತೇವೆ ನಾವು. ಅದು ಅಂದರೆ ಚಳಿಗಾಲದ ಒಂದು ಸಮಯದ ಅವಧಿಯಲ್ಲಿ ಮಾತ್ರ ಅದು ಬೆಳಿಲಿಕ್ಕೆ ಸಾಧ್ಯ ಆಗುವಂಥದ್ದು. ಆದರೆ ನಮಗೆ ಬೇರೆ ಕಡೆಯಿಂದ ಬರುವಾಗ ಎಲ್ಲ ಅವಧಿಯಲ್ಲೂ ಕೂಡ ಈ ಎಲ್ಲ ತರಕಾರಿಗಳು ಸಿಗ್ತವೆ, ಅದೇ ಥರ ಇಲ್ಲಿ ಅವುಗಳು ಬೆಳೆಯುವುದಿಲ್ವಾ? ಹೇಗೆ? ವಾತಾವರಣದ ಸಹಕಾರ ನಮಗಿರುವುದಿಲ್ಲ. ಅಂದರೆ ನಾವಿರುವಂಥ ಜಾಗದಲ್ಲಿ ವರ್ಷ ಪೂರ್ತಿ ತರಕಾರಿ ಬೆಳಿಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಬೆಳೆಯದಿದ್ದರೆ ಅದಕ್ಕೊಂದು ಸ್ವಲ್ಪ ಬೇರೆ ಬೇರೆ ಇದನ್ನು ನಾವು ಯೋಚನೆಗಳನ್ನು ಮಾಡ್ಕೊಳ್ಬೇಕು. ಅಂದರೆ ಪಾಲಿ ಹೌಸ್ಗಳಿರ್ಬೋದು, ಆ ಥರ ಮಾಡಿಕೊಂಡು ಬೆಳಿಲಿಕ್ಕೆ ಸಾಧ್ಯ ಇರುವಂಥದ್ದು, ಹೊರತು ಓಪನ್ ಇದರಲ್ಲಿ ನಮಗೆ ಬೆಳಿಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಸರ್. ಸರಿ, ನೀವೀಗ ಎಲ್ಲವನ್ನು ಕೂಡ ನಿಮ್ಮ ಓಪನ್ ಆಗಿ ಬೆಳೆಸುವಂಥದ್ದ ಅಥವಾ ಈ ಥರದ ಯಾವುದಾದ್ರೂ ಹೊಸ ಹೊಸ ತಂತ್ರಜ್ಞಾನಗಳ ಜೊತೆ ಬೆಳೆಸ್ತೀರಾ? ಇಲ್ಲ, ಸದ್ಯ ಇಷ್ಟರವರೆಗೆ ನಾನು ಓಪನ್ ಇದರಲ್ಲೇ ಬೆಳೆಸ್ತಾ ಇದ್ದೇನೆ, ಯಾವುದೇ ತಂತ್ರಜ್ಞಾನವನ್ನು ಉಪಯೋಗ ಮಾಡಲಿಲ್ಲ. ನೀವು ಇದಕ್ಕೆ ಕುಂಡಗಳಲ್ಲಿ ಬೆಳೆಸ್ತೀರೋ ಅಥವಾ ತರಕಾರಿಗಳನ್ನು ಉದ್ದವಾಗಿ ಇದು ಮಾಡಿಕೊಂಡು ಬೆಳೆಸ್ತೀರಾ ನೆಲದಲ್ಲಿ? ಅದು ಬೇರೆ ಬೇರೆ ತರಕಾರಿಗಳನ್ನು ಮೇಲೆ ಆಧಾರವಾಗಿರ್ತದೆ ಸರ್. ಅಂದರೆ ಕುಂಡಗಳು ಸಹ ಇದೆ, ಸುಮಾರು ಒಂದು 200 ಮೇಲೆ ಕುಂಡಗಳಲ್ಲಿ ನಾವು ತರಕಾರಿಯನ್ನು ಬೆಳಿತೇವೆ. ಕೆಲವು ಹೋಳಿ ಸಾಲು ಮಾಡಿ ಆ ಥರ ಬೆಳಿತೇವೆ. ನೆರಳು ಬೇಕಿದ್ರೆ ಕೆಲವು ಈಗ ತೊಂಡೆಕಾಯಿ ಚಪ್ಪರ ಹಾಕ್ತೇವೆ, ತೊಂಡೆಕಾಯಿ ಚಪ್ಪರದ ಅಡಿಯಲ್ಲಿ ಕೆಲವು ನೆರಳು ಬಯಸುವಂಥ ತರಕಾರಿಗಳಿದೆ, ಅವುಗಳನ್ನು ಅಲ್ಲಿ ಬೆಳಿತೇವೆ. ಸೊ ಅದರ ಆಧಾರದಲ್ಲಿ ಇರ್ತದೆ. ಈಗ ಕುಂಡಗಳಲ್ಲಿ ಬೆಳೆಸುವಂಥ ತರಕಾರಿಗಳು ಯಾವುದೆಲ್ಲ ಮುಖ್ಯವಾಗಿ? ಕೆಲವೊಂದು ಗಿಡ ತರಕಾರಿಗಳು ಅಂದರೆ ಟೊಮೆಟೊ, ಅವುಗಳನ್ನೆಲ್ಲ ಏನಾದ್ರು ಸ್ವಲ್ಪ ಸೆನ್ಸಿಟಿವ್ ಇರ್ತದೆ, ಅವು ಮನೆ ಹತ್ತಿರ ಇದ್ರೆ ಅವುಗಳನ್ನು ನಮಗೆ ದಿವಸಲು ನೋಡಿಕೊಳ್ಳಲಿಕ್ಕೆ ಸುಲಭ ಆಗ್ತದೆ. ಸೊ ಅದಕ್ಕಾಗಿ ಅದನ್ನು ಅಂಥವುಗಳನ್ನೆಲ್ಲ ಮನೆ ಹತ್ತಿರ ಹಾಕ್ಕೊಳ್ತೇವೆ. ಪುದೀನ ಇಂಥವುಗಳಂತ ನಾವು ಕುಂಡದಲ್ಲಿ ಹಾಕ್ಕೊಳ್ತೇವೆ. ಸೊ ಅದು ಸಹ ನಮಗೆ ಆಗಾಗ ಅದಕ್ಕೆ ಕೀಟಗಳ ಉಪದ್ರ ಸ್ವಲ್ಪ ಜಾಸ್ತಿ ಇರ್ತದೆ. ಅದೇ ರೀತಿ ಕೊತ್ತಂಬರಿ ಸೊಪ್ಪು, ಮೆಂತ್ಯ ಸೊಪ್ಪು, ಸಬ್ಬಸಿಗ, ಇವುಗಳನ್ನೆಲ್ಲವೂ ಸಹ ನಾವು ಸಣ್ಣ ಟ್ರೇಗಳಲ್ಲೇ ಬೆಳೆಸುವಂಥದ್ದು. ಈ ಟ್ರೇಗಳಲ್ಲಿ ಬೆಳೆಸೋದಕ್ಕೂ ಕೆಳಗೆ ಪಾತಿ ಮಾಡಿ ಬೆಳೆಸೋದಕ್ಕೂ ವ್ಯತ್ಯಾಸ ಉಂಟಾ? ಹೇಗೆ? ತರಕಾರಿಯ ರುಚಿಯಲ್ಲಿ ವ್ಯತ್ಯಾಸ ಇದೆ ಸರ್. ಆದರೆ ಕೆಲವೊಂದು ಅನಿವಾರ್ಯತೆ ಇರ್ತದೆ. ಅಂದರೆ ನಮಗೆ ನನ್ನ ಮನೆಯ ನನ್ನಲ್ಲಿರುವಂಥ ಜಾಗ ಅದರ ಅನಿವಾರ್ಯತೆ. ಮತ್ತು ಪ್ರತಿಯೊಂದನ್ನು ಸಹ ನಮಗೆ ಒಬ್ಸರ್ವ್ ಮಾಡಲಿಕ್ಕೆ ಆಗಲ್ಲ. ಆ ಒಬ್ಸರ್ವ್ ಮಾಡುವ ದೃಷ್ಟಿಯಿಂದಲೇ ನಾವು ಕೆಲವೊಂದು ತರಕಾರಿಗಳನ್ನು ಈ ಥರ ಬೆಳೆಸಬೇಕಾಗ್ತದೆ. ಅದು ಅನಿವಾರ್ಯತೆ ಸರ್. ಹಾಗೆ ಅಂದರೆ ನಮಗೆ ಇಲ್ಲದೆ ಆಗೋದಿಲ್ಲ, ಕೊತ್ತಂಬರಿ ಸೊಪ್ಪು ಇಲ್ಲದೆ ಆಗೋದಿಲ್ಲ. ನೀವು ಹೇಳೋದು ನೆಲದಲ್ಲಿ ಬೆಳೆಸಿದ ತರಕಾರಿಗಳು ಹೆಚ್ಚು ರುಚಿ ಇರುವಂಥ? ಖಂಡಿತ, ಹೌದು ಸರ್. ಅದೇ ರೀತಿ ಪಾಲಿ ಹೌಸಲ್ಲಿ ಬೆಳೆಸಿರುವಂಥ ತರಕಾರಿಗಳಿಗೂ ಸಹ ನಾವು ಓಪನ್ ಇದರಲ್ಲಿ ಬೆಳೆಸಿದಂಥ ತರಕಾರಿಗಳಿಗೆ ಸಹ ರುಚಿಯಲ್ಲಿ ತುಂಬ ವ್ಯತ್ಯಾಸ ಇದೆ. ಈಗ ಗೆಡ್ಡೆಗಳ ಬಗ್ಗೆ ಹೇಳೋದಿದ್ರೆ, ನಮ್ಮ ದಕ್ಷಿಣ ಕನ್ನಡದಲ್ಲಿ ಬೆಳೆಯದ ಯಾವ ಗೆಡ್ಡೆಗಳನ್ನೆಲ್ಲ ಬೆಳೆಸ್ತಾ ಇದ್ದೀರಿ? ಯಾಕೂನ್ ಇದೆ ಸರ್, ಬೇಬಿ ಸ್ವೀಟ್ ಅಂತ ಹೇಳುವಂಥ ಒಂದು ಇದು ಗೆಡ್ಡೆ ಇದೆ, ಅದು ಒರಿಸ್ಸಾ ಮೂಲದ್ದು. ಬಳ್ಳಿ ಬಟಾಟೆ ಇವುಗಳು ಸಹ ತುಂಬ ಜನ ಬೆಳೆಯೋದಿಲ್ಲ. ನಮ್ಮ ಕಾರವಾರ ಭಾಗದ ಮುಡ್ಲಿ ಇದೆ. ನಮ್ಮಲ್ಲಿ ಅತ್ಯಂತ ನನಗೆ ಇಷ್ಟವಾದ ಗೆಡ್ಡೆ ಅಂತ ಹೇಳಿದರೆ ಕೇರಳ ಮೂಲದ್ದು ಕಲಶಕೆಸು. ಸೊ ಈ ಥರದ ಎಲ್ಲ ಗೆಡ್ಡೆಗಳನ್ನು ಬೆಳಿತೇವೆ ಸರ್. ನೀವು ಇದಕ್ಕೆ ಮೊದಲು ನೀವು ಪ್ರಾರಂಭ ಮಾಡುವಾಗ ಯಾವ ಥರದಲ್ಲಿ ಇದರ ಬೀಜಗಳನ್ನು ಅಥವಾ ಸಸಿಗಳನ್ನು ತಂದು ಮಾಡಿದ್ರಿ ಇದನ್ನು? ನಾನು ಆ ಥರ ಏನಿಲ್ಲ, ಪ್ಲ್ಯಾನಡ್ ಆಗಿ ಮಾಡಿರುವಂಥದ್ದಲ್ಲ. ಒಂದೊಂದೇ ನಮ್ಮಲ್ಲಿ ಸಂಖ್ಯೆಗಳು ಜಾಸ್ತಿ ಆಯಿತು, ಮತ್ತು ನಮಗೆ ನಮ್ಮ ಒಂದೇ ಮನಸ್ಸಿನ ರೈತರು ಇರ್ತಾರೆ. ಸೊ ಅವರು ಒಂದೊಂದನ್ನೇ ಕೊಡ್ತಾಗ ಅದು ಸಂಖ್ಯೆಗಳು ಜಾಸ್ತಿ ಆಗ್ತಾ ಹೋಯಿತು. ಸೊ ಅಂದರೆ ಆ ನಂತರ ನನಗೆ ಅನಿಸಿದ್ವು ನನ್ನಲ್ಲಿ ಗೆಡ್ಡೆಗಳ ಸಂಖ್ಯೆ ಇಷ್ಟ ಆಗಿದೆ ಅಂತ ಅನಿಸಿದ್ದೆ ನನಗೆ ಕೆಲವು ವರ್ಷಗಳ ನಂತರ. ನಾನು ಅದನ್ನು ಈಗ ಒರಿಸ್ಸಾದ ಮೂಲದ್ದು ಅಂತೆಲ್ಲ ಹೇಳಿದ್ರು, ಅದನ್ನೆಲ್ಲ ಅಲ್ಲಿಯೇ ಹೋಗಿ ಅಥವಾ ತಗೊಂಡು ಬಂದದ್ದು ಅಥವಾ ಇಲ್ಲಿ ಯಾರಾದರೂ ನಿಮಗೆ ಕೊಟ್ಟ? ಇಲ್ಲ, ನನಗೆ ಈಗ ಏನಾಗಿದೆ ಅಂತ ಹೇಳಿದರೆ ತುಂಬ ಜನ ಮಿತ್ರರಿದ್ದಾರೆ, ಅವರು ಬೇರೆ ಬೇರೆ ಕಡೆ ಹೋದಾಗ ಏನಾಗ್ತಾರೆ ಅಂತೇಳಿ ಅಲ್ಲಿ ಏನೋ ಒಂದು ಹೊಸ ಗೆಡ್ಡೆಯನ್ನು ಕಂಡ್ರೆ ಅವರು ನನಗೆ ತಂದು ಕೊಡುವಂತ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಸೊ ಅದನ್ನ ನಾನು ಉಳಿಸುವಂತ ಬೆಳೆಸುವಂತ ಕೆಲಸವನ್ನು ನಾನು ಮಾಡ್ತಾ ಇದ್ದೇನೆ. ಹಾಗೆ ನೀವು ಹಣ್ಣುಗಳನ್ನು ಬೆಳೆಸ್ತಾ ಇದ್ದೀರಾ, ಯಾವ್ಯಾವ ಥರದ್ದು? ಸುಮಾರು ಒಂದು 45 ತರದ ಹಣ್ಣಿನ ಗಿಡಗಳನ್ನು ನನ್ನ ತೋಟದಲ್ಲಿ ಬೆಳೀತಾ ಇದ್ದೇನೆ. ಮುಖ್ಯವಾಗಿ ಹಲಸು ಇದೆ, ಮಾವು ಇದೆ, ಚಿಕ್ಕು, ಪೇರಳೆ, ದಾರೆಪುಳಿ ಅಂತ ಹೇಳ್ತೇವೆ ಅದು ಇದೆ, ಬರಾಬಾ ಇದೆ, ಬೇಳದ ಹಣ್ಣು, ಸೀತಾಫಲ, ರಾಮಫಲ, ಜಂಬುನೇರಳೆ ವೆರೈಟಿಗಳು, ಸುಮಾರು 45 ವೆರೈಟಿ ಇದೆ. ದಕ್ಷಿಣ ಕನ್ನಡದ ಪರಿಸರದಲ್ಲಿ ಬೆಳೆಯದ ಹಣ್ಣುಗಳು ಯಾವ್ದಾದ್ರು ಉಂಟಾ ವಿಶೇಷ ಅಂತೇಳಿ? ನಾನೊಂದು ತುಂಬಾ ಇದರಲ್ಲಿ ಇದು ಮಾಡ್ಲಿಲ್ಲ ಸರ್. ಇಲ್ಲ, ಈಗ ಅದಕ್ಕೆ ಕೀಟ ಮತ್ತು ರೋಗಗಳ ಬಾಧೆ ಬರುವುದಿಲ್ವಾ? ಹೇಗೆ? ಹಣ್ಣುಗಳ ವಿಚಾರಕ್ಕೆ ಬಂದಾಗ ಕೀಟ ಮತ್ತು ರೋಗಗಳ ಕಡಿಮೆ ಸರ್, ಅವುಗಳಷ್ಟು ದೊಡ್ಡ ಇದಾಗುವುದಿಲ್ಲ. ಹಣ್ಣುಗಳಿಗೆ ನಮಗೆ ಒಂದು ಸಮಸ್ಯೆ ಬರುವುದೇನು ಅಂತ ಹೇಳಿದ್ರೆ ಅವುಗಳು ಫಲ ಕೊಟ್ಟಾಗ ಬರುವಂತ ಸಮಸ್ಯೆ ಸಮಸ್ಯೆ ಒಂದು, ಮತ್ತೊಂದು ಫಂಗಲ್ ಇದು ಬರುವಂಥದ್ದು, ಅಂದರೆ ಈ ಅತಿಯಾದ ಮಳೆ ಬಂದಾಗ ಫಂಗಸ್ ಆ ಥರದ ಒಂದು ಸಮಸ್ಯೆ ಬರ್ತದೆ. ಸೊ ಅವುಗಳನ್ನು ಎರಡನ್ನು ಸ್ವಲ್ಪ ಎಚ್ಚರಿಕೆಯಿಂದ, ಅಂದರೆ ನಮ್ಮ ತೋಟದಲ್ಲಿ ನೀರು ನಿಲ್ಲದಾಗಿ ನೋಡಿಕೊಳ್ಳುವಂಥದ್ದು, ಸ್ವಲ್ಪ ಸ್ವಚ್ಛತೆಯನ್ನು ಕಾಪಾಡುವುದರಿಂದ ಇವುಗಳನ್ನು ಇದು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದೇ ಹಣ್ಣುಗಳು ಬಿಟ್ಟಾಗ, ಉದಾಹರಣೆಗೆ ಮಾವಿನ ಹಣ್ಣು ಬಿಡ್ತದೆ, ಆ ಟೈಮಲ್ಲಿ ಹಣ್ಣು ಕೊರಕ ಹುಳಗಳ ಕೀಟಗಳ ಸಮಸ್ಯೆ ಬರ್ತದೆ. ಸೊ ಹಾಗೆ ನಾವು ಸ್ವಲ್ಪ ಟ್ರ್ಯಾಪರ್ಸ್ಗಳನ್ನೆಲ್ಲ ಉಪಯೋಗ ಮಾಡ್ತೇವೆ. ತರಕಾರಿಗಳಿಗೆ ಒಂದು ನನಗೆ ಈಗ ವರದಾನಾಗಿರುವಂಥದ್ದು ಗೋಕೃಪಾಮೃತ. ಸರ್, ಗೋಕೃಪಾಮೃತವನ್ನು ನಿರಂತರ ನಾನು ಬಳಸ್ತಾ ಇದ್ದೇನೆ. ಗೋಕೃಪಾಮೃತ ಬಳಸಲಿಕ್ಕೆ ಆರಂಭಿಸಿದ ನಂತರ ನನ್ನ ತೋಟದಲ್ಲಿ ತರಕಾರಿಯ ಅದರ ಶೇಪ್, ಆಕಾರಗಳು, ಅವುಗಳ ಸೈಜ್ ಅದು ಸಹ ಇದು ಬಂದಿದೆ. ತರಕಾರಿಗಳ ಬಣ್ಣ, ಅದರ ನೈಜ ಬಣ್ಣ ಇರ್ತದೆ, ಅವುಗಳು ಸಹ ಒಳ್ಳೆ ಇದು ಬರ್ತಾ ಇದೆ, ಮತ್ತು ರುಚಿಕರವಾಗಿದೆ, ಆ ತರಕಾರಿಗಳು ರುಚಿಕರವಾಗಿದೆ. ಈ ತರವಾಗಿ ನಾನು ಅದನ್ನು ಇದು ಮಾಡ್ತಾ ಇದ್ದೇನೆ. ಈ ಗೋಕೃಪಾಮೃತ ಅನ್ನುವಂಥದ್ದು ಎಲ್ಲಿಂದ ನೀವು, ಅದು ಏನು, ಅದು ಹೇಗೆ ತಯಾರು? ಗೋಕೃಪಾಮೃತ ಅಂತ ಹೇಳುವಂಥದ್ದು, ಅದು ನಾನು ಮೂಲತಃ ಕನ್ನೇರಿ ಮಠಕ್ಕೆ ಪ್ರಥಮ ಬಾರಿ 2016-17 ಇಸವಿಯಲ್ಲಿ ಹೋದಾಗ ತಗೊಂಡು ಬಂದಿದ್ರು. ಸರ್, ಕಲ್ಚರ್ ಅನ್ನು ತಂದು ನಾನೇನು ಮಾಡಿದೆ ಅಂತ 200 liter ಡ್ರಮ್ಮಿಗೆ ನೀರು ಹಾಕಿ ಅದಕ್ಕೆ 2 kg ಸಾವಯವ ಬೆಲ್ಲ ಮತ್ತು 2 liter ಮಜ್ಜಿಗೆ, ಅದು ಹುಳಿಯಾಗಿರಬಾರ್ದು, ಮಜ್ಜಿಗೆಯನ್ನು ಹಾಕಿ ಈ ತಂದ ಕಲ್ಚರನ್ನು ಹಾಕಿ ಮಿಶ್ರಣ ಮಾಡಿದೆ. ಸುಮಾರು ಒಂದು 5-6 ದಿವಸಗಳ ನಂತರ ಅದು ಮಲ್ಟಿಪಲ್ ಆಗಿ ಕಲ್ಚರ್ ರೆಡಿ ಆಯಿತು. ಸೊ ಅದನ್ನ ನಿರಂತರ ಉಪಯೋಗ ಮಾಡ್ತಾ ಬರ್ತಾ ಇದ್ದೇನೆ ಸರ್. ನಾನು ಅದನ್ನು ಇಷ್ಟು ವರ್ಷಗಳಲ್ಲಿ ಉಪಯೋಗ ಮಾಡಲಿಕ್ಕೆ? ಹೌದು ಹೌದು ಹೌದು, ಖಂಡಿತ ಉಪಯೋಗ ಮಾಡ್ಬೋದು ಸರ್. ಒಂದು 3-4 ವರ್ಷ ತಿಂಗಳ ಕಾಲ ಅದನ್ನು ಉಳಿಸಿಕೊಳ್ಳಲಿಕ್ಕೆ ಸಹ ಸಾಧ್ಯ ಆಗ್ತದೆ ಸರ್. ಒಮ್ಮೆ ಇದನ್ನು ನಿಮಗೆ ಅಲ್ಲಿಂದ ಮಾತ್ರವೋ ನಿಮಗೆ ಅದರ ಬಗ್ಗೆ ಸಪ್ಲೈ ಇರುವಂತದ್ದು ಬೇರೆ ಕಡೆಯಿಂದ ಏನಾದರೂ ಮೂಲ ಬೇಕು ಅಂತಂದ್ರೆ ಅಲ್ಲೇ ಹೋಗ್ಬೇಕು ಸರ್. ಅದು ಬಿಟ್ಟರೆ 2021 ಮಿತ್ರರೆಲ್ಲರೂ ಸೇರ್ ಮಾಡಿ ಏನಾದ್ರು ಅಂತ ಹೇಳಿದ್ರೆ ಕರ್ನಾಟಕ ರಾಜ್ಯದಾದ್ಯಂತ ಉಚಿತವಾಗಿ ಹಂಚಿಕೊಂಡು ಬಂದಿದ್ರು. ಆ ರೀತಿಯಾಗಿ ಬಂದಾಗ ಮಡಿಕೇರಿಯಿಂದ ಈ ಥರ ನಮ್ಮ ಪುತ್ತೂರು, ಸುಳ್ಯ, ಮಂಗಳೂರು, ಉಡುಪಿ ಈ ಥರ ಅವರ ವೆಹಿಕಲ್ ಹೋಗಿತ್ತು. ಸೊ ಇಲ್ಲಿ ಬರುವಂಥ ರೈತರಿಗೆ ಉಚಿತವಾಗಿ ಕೊಡ್ತಾ ಹೋಗಿದ್ದಾರೆ. ಸೊ ಈ ಥರದ ವ್ಯವಸ್ಥೆ ಸಹ ಒಂದು ಮಾಡಿದರು. ಮತ್ತು ಈಗ ಏನು ಅಂತ ಹೇಳಿದರೆ, ಉಚಿತವಾಗಿ ಪಡೆದಂಥ ರೈತರಲ್ಲಿ ಯಾರಾದರೂ ಗೋಕೃಪಾಮೃತ ಕೇಳಿದರೆ ಇಂಥ ರೈತರಲ್ಲಿ ಇದೆ ಅಂತ ಹೇಳುವಂಥ ಸಂಪರ್ಕವನ್ನು ಕೊಡ್ತಾರೆ. ಅಲ್ಲಿಂದ ಉಚಿತವಾಗಿ ಕೊಡುವಂಥ ವ್ಯವಸ್ಥೆಯನ್ನು ಸಹ ಉಂಟು ಸರ್. ಮೂಲತಃ ಇದು ಮಾಡ್ತಾ ಇರುವಂತದ್ದು ಮಹಾರಾಷ್ಟ್ರದ ಕನ್ನೇರಿ ಮಠದಲ್ಲಿ. ಈಗ ಇದರ ಮಾರಾಟದ ವ್ಯವಸ್ಥೆಯ ಬಗ್ಗೆ ಹೇಳುದಿದ್ರೆ, ಈ ಎಲ್ಲ ನೀವು ಕೆಲವನ್ನೆಲ್ಲ ಮಾರಾಟಕ್ಕಾಗಿ ಮಾಡ್ತೇನೆ ಹೇಳಿದ್ರಿ, ತರಕಾರಿ ಇರ್ಬೋದು ಅಥವಾ ಹಣ್ಣಿರ್ಬೋದು ಅಥವಾ ಗೆಡ್ಡೆ ಇರ್ಬೋದು, ಈ ಮಾರಾಟ ಯಾವ ತರ ಮಾಡ್ತೀರಿ? ನನ್ನದು ಮಾರಾಟದ ಎಲ್ಲ ವ್ಯವಸ್ಥೆಗಳು ಸರ್ ಮಂಗಳೂರಲ್ಲೇ ಆಗುವಂಥದ್ದು. ಅದು ನಾನು ಸಾವಯವ ಕೃಷಿಕ ಗ್ರಾಹಕರ ಬಳಗದ ಸಕ್ರಿಯ ಸದಸ್ಯನಾಗಿ ಇದ್ದೇನೆ. ನನ್ನ ಎಲ್ಲ ತರಕಾರಿ ಇರ್ಬೋದು, ಹಣ್ಣು ಇರ್ಬೋದು, ಉಳಿದ ಗಡ್ಡೆ ಗೆಣಸುಗಳು, ಇವುಗಳನ್ನೆಲ್ಲ ಒಂದು ನಾನು ಪ್ರತಿ ಆದಿತ್ಯವಾರ ಮಂಗಳೂರು ಮಾರುಕಟ್ಟೆಗೆ ತಗೊಂಡು ಬರ್ತೇನೆ. ಅಲ್ಲಿ ನನ್ನದೇ ಆದಂಥ ಗ್ರಾಹಕರು ಇದ್ದಾರೆ, ಅವರು ಪ್ರೀತಿಯಿಂದ ಅದನ್ನು ತಗೊಳ್ತಾರೆ ಸರ್. ಅಡಿಕೆ ಇರ್ಬೋದು, ತೆಂಗಿರ್ಬೋದು, ಕಾಳುಮೆಣಸು ಇರ್ಬೋದು, ಇವೆಲ್ಲ ಇವಕ್ಕೂ ಕೂಡ ನೀವು ಸಾವಯವ ಗೊಬ್ಬರಗಳನ್ನೇ ಕೊಡ್ತೀರೋ ಹೇಗೆ? ನಮ್ಮ ತೋಟದ ಸಂಪೂರ್ಣ ಇದು ಸಾವಯವ ಸರ್. ಅದರಲ್ಲಿ ಅದು ಅಡಿಕೆ ಇರ್ಬೋದು, ರಬ್ಬರ್ ಇರ್ಬೋದು, ನಾನು ತಿನ್ನೋದಿಲ್ಲ, ಆ ಥರದ ಕಾನ್ಸೆಪ್ಟ್ ಇಲ್ಲ. ನಾನು ಎಷ್ಟು ಅಂತೇಳಿದರೆ, ಅಡಿಕೆಗೆ ಮೈಲ್ತುತ್ತ ಸಮೇತ ಸ್ಪ್ರೇ ಮಾಡೋದಿಲ್ಲ, ಈ ರೀತಿಯ ಕಾನ್ಸೆಪ್ಟ್ನಲ್ಲಿ ನಾನು ಇದು ಮಾಡೋದು. ಕೊಳೆ ರೋಗ ಬರೋದಿಲ್ಲ, ಕೊಳೆ ರೋಗ ಬರದ ಹಾಗೆ ಬೇರೆ ಇದಿದೆ ಸರ್. ಅಂದರೆ ಕೊಳೆ ರೋಗ ಬರೋದಿಲ್ಲ ಅಂತ ಹೇಳಿದರೆ, ನಾವು ತೋಟವನ್ನು ಮದ್ದು ಬಿಟ್ಟು ಮಾತ್ರ ಕಂಟ್ರೋಲ್ ಮಾಡಲಿಕ್ಕೆ ಆಗೋದಲ್ಲ. ಅದು ಬಿಟ್ಟರೆ ನಾನು ನನ್ನ ತೋಟವನ್ನು ಸ್ವಚ್ಛವಾಗಿಡುವಂಥದ್ದು, ಅದರ ಮೇಲೆ ಸೋಗಿಗಳು ಉಳಿಯದಂತೆ, ಅಂದರೆ ನನ್ನಲ್ಲಿರುವಂಥ ತೋಟದ ಪ್ರಮಾಣ ಸಹ ಕಡಿಮೆ ಇದೆ ಒಂದು. ಎರಡನೇದು ನನ್ನ ಇರುವ ಜಾಗ ಸಹ ಅಂತದ್ದೆ, ಅಂದರೆ ಸಪ್ರೇಟ್ ಜಾಗ, ಅದ್ರ ಅದರ ಹತ್ತಿರ ಬೇರೆ ತೋಟಗಳಿಲ್ಲ, ನೀರು ನಿಲ್ಲುವಂಥ ಜಾಗ ಅಲ್ಲ. ಹಾಗಾಗಿ ನನಗೆ ಸಣ್ಣ ಪ್ರಮಾಣದ್ದು ಒಂದು 2 ವರ್ಷಗಳಲ್ಲಿ ಇದು ಕೊಳೆ ರೋಗ ಬಾಧಿಸಿದೆ, ಇಲ್ಲ ಅಂತ ಹೇಳಲ್ಲ. ಆದರೆ ದೊಡ್ಡ ಸಮಸ್ಯೆ ಏನಿಲ್ಲ ಸರ್, ನನಗೆ ಆಗಲಿಲ್ಲ. ಆದ್ದರಿಂದ ಸಾವಯವ ಕೃಷಿಯಿಂದಲೇ, ಸಾವಯವ ವಿಧಾನದ ಕೃಷಿಯನ್ನೇ ನೀವೆಲ್ಲದಕ್ಕೂ ಮಾಡ್ತಾ ಇದ್ದೀರಿ. ಇದರಿಂದಾಗಿ ಇಡೀ ಒಂದು ಕೃಷಿಕರ ಒಂದು ಬಳಗವನ್ನೇ ನೀವು ಕಟ್ಟಿಕೊಂಡಿದ್ದೀರಿ ಸಾವಯವ. ಒಳ್ಳೆಯದು ಹರಿಕೃಷ್ಣ ಕಾಮತ್ ಅವರೇ, ಮುಖ್ಯವಾಗಿ ನೀವು ಮಾಡ್ತಾ ಇರುವಂಥ ಕೃಷಿಯ ಬಗ್ಗೆ, ಅದರಲ್ಲೂ ಸಾವಯವ ಕೃಷಿಯಲ್ಲಿ ನೀವು ಹೇಗೆ ತೊಡಗಿಸಿಕೊಂಡಿದ್ದೀರಿ ಅನ್ನೋದರ ಮಾಹಿತಿಯನ್ನು ನೀಡಿದ್ದೀರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ತೆ. ಹರಿಕೃಷ್ಣ ಕಾಮತ್ ಅವರ ಕೃಷಿ ಅನುಭವವನ್ನು ಇದುವರೆಗೆ ಕೇಳಿದಿರಿ. ಹಾವು ಕಚ್ಚಿದರೆ ಸಮಯ ನಷ್ಟ ಮಾಡದೆ ಆಸ್ಪತ್ರೆಗೆ ಹೋಗಿ ಪ್ರಾಣ ಉಳಿಸಿ. ಭಾರತ್ ಸೀರಮ್ಸ್ ಅಂಡ್ ವ್ಯಾಕ್ಸಿನ್ಸ್ ಲಿಮಿಟೆಡ್ ಮತ್ತು ಮ್ಯಾನ್ಕೈಂಡ್ ಫಾರ್ಮಾ ಲಿಮಿಟೆಡ್ ಇಂದ ಜನಹಿತಕ್ಕಾಗಿ ನೀಡಿದ ಸಂದೇಶ. ರೈತ ಬಂಧುಗಳೇ, ನಾಳೆ ಸಂಜೆ 6:50 ಕಿಸಾನ್ ವಾಣಿಯಲ್ಲಿ ಸಾವಯವ ಕೃಷಿ ಮತ್ತು ಮೌಲ್ಯವರ್ಧಿತ ಉತ್ಪನ್ನಗಳ ವೈವಿಧ್ಯತೆಯ ಕುರಿತು ರಾಮ್ಕಿಶೋರ್ ಕಜೆ ಅವರೊಂದಿಗಿನ ಸಂದರ್ಶನವನ್ನು ಕೇಳುವಿರಿ. ಈಗ ವಿದ್ಯಾಭೂಷಣ ಅವರ ಧ್ವನಿಯಲ್ಲಿರುವ ಭಕ್ತಿ ಗೀತೆಯೊಂದನ್ನು ಕೇಳೋಣ.

ಶಂಭೋ ಹರ ಶಂಭೋ ಪ್ರಭುವೇ, ಅಂಬಾ ಮುಖಬಿಂಬಾಧರ ಭ್ರಮರ ಪೊರೆ ಪ್ರಭುವೇ, ಗಂಗಾಧರ ಗೌರಿ ವರ ಕರ್ಮಾಂಬರ ಧರಣಿ, ಧರ್ಮಸ್ಥಳದಿ ದೈವವೇ ಶಿವಶಂಕರ ಹರಣಿ, ಧರ್ಮಸ್ಥಳದಿ ದೈವವೇ ಶಿವಶಂಕರ ಹರಣಿ, ಶಂಭೋ ಶಿವ ಶಂಭೋ ಹರ ಶಂಭೋ ಪ್ರಭುವೇ, ಅಂಬಾ ಮುಖಬಿಂಬಾಧರ ಭ್ರಮರ ಪೊರೆ ಪ್ರಭುವೇ. ರೈತ ಬಂಧುಗಳೇ, ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು: ಹಳೆ ಅಡಿಕೆ ಕ್ವಿಂಟಾಲಿಗೆ 36,000 to 52,500, ಹೊಸ ಅಡಿಕೆ ಕ್ವಿಂಟಾಲಿಗೆ 36,000 to 48,500, ಕೋಕಾ ಕ್ವಿಂಟಾಲಿಗೆ 28,000 to 30,500, ಸ್ಥಳೀಯ ಮಿಲ್ಲಿಂಗ್ನ ಕೊಬ್ಬರಿ ಕ್ವಿಂಟಾಲಿಗೆ 9,000 to 18,000. ಒಂದನೇ ವರ್ಗದ ತೆಂಗಿನಕಾಯಿ 26,000 to 35,000, ಎರಡನೇ ವರ್ಗದ್ದು 1,024,000 to 30,000. ಸ್ಥಳೀಯ ಅಕ್ಕಿ ಕ್ವಿಂಟಲ್ಗೆ 4,350 ರಿಂದ 5,300 ರೂಪಾಯಿ, ಕಟ್ ಸಾಂಬಾರ್ ಕ್ವಿಂಟಲ್ಗೆ 3,500 ರಿಂದ 4,100 ರೂಪಾಯಿ, ಐಆರ್ಏಟ್ ಕ್ವಿಂಟಲ್ಗೆ 3,450 ರಿಂದ 4,250 ರೂಪಾಯಿ, ಆಮದು ಭತ್ತ ಕ್ವಿಂಟಲ್ಗೆ 2,200 ರಿಂದ 2,450 ರೂಪಾಯಿ, ಆಮದು ಬೆಲ್ಲ ಹಳದಿ ಕ್ವಿಂಟಲ್ಗೆ 4,500 ರಿಂದ 5,000 ರೂಪಾಯಿ, ಕೆಂಪು ಬೆಲ್ಲ ಕ್ವಿಂಟಲ್ಗೆ 4,400 ರಿಂದ 5,000 ರೂಪಾಯಿ, ಕಪ್ಪು ಬೆಲ್ಲ ಕ್ವಿಂಟಲ್ಗೆ 4,600 ರಿಂದ 5,400 ರೂಪಾಯಿ, ಮೆಣಸು ಕ್ವಿಂಟಲ್ಗೆ 19,000 ರಿಂದ 30,000 ರೂಪಾಯಿ, ಕಾಳುಮೆಣಸು ಕ್ವಿಂಟಲ್ಗೆ 13,000 ರಿಂದ 65,000 ರೂಪಾಯಿ, ಕಚ್ಚಾ ಗೇರುಬೀಜ ಕ್ವಿಂಟಲ್ಗೆ 12,000 ರಿಂದ 14,200 ರೂಪಾಯಿ, ಮೈಸೂರು ಬಾಳೆ ಕ್ವಿಂಟಲ್ಗೆ 4,000 ರಿಂದ 5,000 ರೂಪಾಯಿ, ಕದಳಿ ಕ್ವಿಂಟಲ್ಗೆ 6,000 ರಿಂದ 7,000 ರೂಪಾಯಿ, ಗಾಳಿ ಕ್ವಿಂಟಲ್ಗೆ 5,000 ರಿಂದ 6,000 ರೂಪಾಯಿ, ನೇಂದ್ರ ಬಾಳೆ ಕ್ವಿಂಟಲ್ಗೆ 6,500 ರಿಂದ 7,500 ರೂಪಾಯಿ. ಇವು ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು. ಈಗ ಯಶವಂತ ಹಳಿಬಂಡಿಯವರು ಹಾಡಿರುವ ಜಕ್ಕಪ್ಪಯ್ಯ ಅವರ ಭಕ್ತಿ ರಚನೆಯನ್ನು ಕೇಳೋಣ. ಮಂಗಳ ಮೂರುತಿ ತಿಂಗಳ ಸೂಡಿದ ಕಂಗಳ ಮೂರುಳ ಲಿಂಗ ಬಂದ ನೋಡೋ ಶಂಕರ ಲಿಂಗ ಬಂದ ನೋಡೋ ಲಿಂಗ ಬಂದ ನೋಡೋ ಶಂಕರ ಲಿಂಗ ಬಂದ ನೋಡೋ ಅಂಗ ಜನರು ಹಿದ ಮಂಗಳ ಮೂರುತಿ ತಿಂಗಳ ಸೂಡಿದ ಕಂಗಳ ಮೂರುಳ ಲಿಂಗ ಬಂದ ನೋಡೋ ಶಂಕರ ಲಿಂಗ ಬಂದ ಗಂಗಾಧರನು ಪಾರ್ವತಿವರ ಪರಮೇಶ್ವರನು ಸುರಗಂಗಾಧರನು ಪಾರ್ವತಿವರ ಪರಮೇಶ್ವರನು ಪರಮ ಪುರುಷ ಪರಾತ್ಪರ ಪರತರ ಚಿರಚರವಣು ತೃಣ ಭರಿತ ಸದಾ ಶಿವಲಿಂಗ ಬಂದ ನೋಡೋ ಶಂಕರ ಲಿಂಗ ಬಂದ ನೋಡೋ ಲಿಂಗ ಬಂದ ನೋಡೋ ಶಂಕರ ಲಿಂಗ ಬಂದ ನೋಡೋ ಗಜ ಚರ್ಮಾಂಬರನು ಪುರಹರ ಭುಜಗ ಭೂಷಹರನು ಗಜ ಚರ್ಮಾಂಬರನು ಪುರಹರ ಭುಜಗ ಭೂಷಹರನು ಅಜಸುರ ವಂದಿತ ತ್ರಿಜಗ ವ್ಯಾಪಕ ಸುಜನರಿಗಿತ್ತ ಸುನಿಜ ಪದ ಮಹಗ